ಸಿರಿಧಾನ್ಯಗಳ ಬೆಳೆಗಳಲ್ಲಿ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಹೆಚ್ಚು ಹೆಚ್ಚು ಬೆಳೆಯುವುದರ ಜೊತೆಗೆ ಈ ದೇಶದ ಆಹಾರ ಉತ್ಪಾದನೆಯ ಜೊತೆಗೆ ನಮ್ಮ ಆರೋಗ್ಯವನ್ನು ಸುಧಾರಿಸಲು ಅವರ ಕೊಡುಗೆಯೂ ಕೂಡ ಬಹುದೊಡ್ಡ ಕೊಡುಗೆ ಆಗಲಿದೆ ಅನ್ನುವಂಥ ಆಶಯಭಾವನೆಯೊಂದಿಗೆ ಇದುವರೆಗೆ ತಮ್ಮ ವಿಚಾರಧಾರೆಯನ್ನು ತಿಳಿಸಿಕೊಟ್ಟಂತಹ ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಸಿರಿಧಾನ್ಯಗಳ ಅಧಿಕ ಉತ್ಪಾದನೆಗಾಗಿ ಸುಧಾರಿತ ತಾಂತ್ರಿಕತೆಗಳು ಈ ಕುರಿತು ಡಾಕ್ಟರ್ ನಾಗೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಪ್ರಸಾದ್. ಈಗ ಕೇಳೋಣ ಕೆಲವು ಉಪಯುಕ್ತ ಮಾಹಿತಿಯನ್ನ. ತೆಂಗಿನ ಬೆಳೆಗೆ ಸಾಮಾನ್ಯವಾಗಿ ಬಾಧೆ ಉಂಟು ಮಾಡುವಂಥ ಕೀಟಗಳು ಅಂತಂದರೆ ಸುಳಿ ಕೊರೆಯುವ ದುಂಬಿ, ಕಪ್ಪು ತಲೆ ಕಂಬಳಿ ಹುಳು, ಕೆಂಪು ಮುತಿ ಹುಳು ಮತ್ತು ನುಸಿ. ಸುಳಿ ಕೊರೆಯುವ ದುಂಬಿ, ಇದಕ್ಕೆ ರೈನಾಸರಸ್ ದುಂಬಿ ಅಥವಾ ಕುರುಬಾಯಿ ಅಂತ ಹೇಳ್ತಾರೆ. ಗರಗಸದಂತಹ ಬಾಯಿರುವಂಥ ಈ ಕಪ್ಪು ದುಂಬಿ ಕಾಂಡದ ಮೃದುವಾದ ಭಾಗ ಮತ್ತು ಮರದ ಸುಳಿಯನ್ನು ಕತ್ತರಿಸಿ ತಿನ್ನುತ್ತೆ. ಇದರಿಂದ ಬಾಧೆಗೊಳಗಾದ ಗರಿಯು ಹೊರಚಾಚಿದ ನಂತರ ಚಾಕುವಿನಿಂದ ಕತ್ತರಿಸಿದಂತೆ ಕಾಣುತ್ತೆ. ಇದರ ನಿರ್ವಹಣೆಗಾಗಿ ಕಬ್ಬಿಣದ ಕೊಕ್ಕೆಯ ಸಹಾಯದಿಂದ ರಂಧ್ರದಲ್ಲಿರುವಂಥ ದುಂಬಿಯನ್ನು ಹೊರಗೆ ತೆಗೆದು ನಂತರ ದುಂಬಿಯ ಬಾಧೆಯಿಂದ ಉಂಟಾದ ರಂಧ್ರವನ್ನು 5% ಮೆಲಾಥಿಯಾನ್ ಪುಡಿ ಮತ್ತು ಮರಳನ್ನು 1:1 ಪ್ರಮಾಣದಲ್ಲಿ ಬೆರೆಸಿ ತುಂಬಬೇಕು. 5% ಮೆಲಾಥಿಯಾನನ್ನು ಪ್ರತಿ 3 ಘನ ಮೀಟರ್ಗೆ 250 ಗ್ರಾಂನಂತೆ ತೋಟದಲ್ಲಿರುವ ಗೊಬ್ಬರದ ಗುಂಡಿಗಳಿಗೆ ಉಪಚರಿಸಬೇಕು. ಇನ್ನೊಂದು ಕೀಟ ಕಪ್ಪು ತಲೆ ಹುಳು. ಈ ಕೀಟ ಎಲೆಯ ಹಸಿರು ಭಾಗವನ್ನು ಕೊರೆದು ತಿನ್ನುತ್ತೆ. ಇದರ ಬಾಧೆಗೆ ತುತ್ತಾದಂಥ ಕೆಳಭಾಗದ ಗರಿಗಳು ಒಣಗ್ತವೆ ಮತ್ತು ಎಲೆಯ ತಳಭಾಗದಲ್ಲಿ ಹಿಕ್ಕೆಗಳಿಂದ ರಚಿಸಿದ ಸುರಂಗಗಳನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಇದರ ಹಾವಳಿ ಬೇಸಿಗೆಯಲ್ಲಿ ಹೆಚ್ಚಾಗಿರುತ್ತೆ. ಇದರ ಬಾಧೆಗೆ ತುತ್ತಾದ 1-2 ಗರಿಗಳನ್ನು ಕತ್ತರಿಸಿ ತೆಗೆದು ಸುಟ್ಟಾಕಬೇಕು. ಆನಂತರ 4 ಗ್ರಾಂ ಕಾರ್ಬರಿಲನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಗರಿಗಳಿಗೆ ಸಿಂಪಡಿಸಬೇಕು. ಕೀಟದ ಬಾಧೆ ಹೆಚ್ಚಾಗಿದ್ದರೆ 10 ವರ್ಷದೊಳಗಿನ ಮರಗಳಿಗೆ 7.5 ಮಿಲಿಲೀಟರ್ ಮತ್ತು 10 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮರಗಳಿಗೆ 10 ಮಿಲಿಲೀಟರ್ ಮೊನೋಕ್ರೋಟೋಫಾಸ್ ಕೀಟನಾಶಕವನ್ನು ಅಷ್ಟೇ ಪ್ರಮಾಣದ ನೀರಿನೊಂದಿಗೆ ಬೆರೆಸಿ ಒಂದು ಪಾಲಿಥಿನ್ ಚೀಲದಲ್ಲಿ ತುಂಬಿ ಬೇರಿನ ಮೂಲಕ ಉಣಿಸಬೇಕು. ಬಾಧಿತ ಮರಗಳಲ್ಲಿ ಪ್ರತಿ ಗರಿಗಳಿಗೆ ಒಂದರಂತೆ ಗರಿ ತಿನ್ನುವ ಹುಳುಗಳು ಕಾಣಿಸಿಕೊಂಡಾಗ ಜೈವಿಕ ಹತೋಟಿಯಾಗಿ ಪೆರಸಿರೋಲಾ ಅಥವಾ ಬ್ರೇಕಾನ್ ಪರತಂತ್ರ ಜೀವಿಗಳನ್ನು ಪ್ರತಿ ಗಿಡಕ್ಕೆ 10-12 ಬಿಡಬೇಕು. ಇದರ ಸೌಲಭ್ಯವನ್ನು ರೈತರು ತೋಟಗಾರಿಕೆ ಇಲಾಖೆಯಿಂದ ಪಡೆದುಕೊಳ್ಳಬಹುದು. ಇನ್ನೊಂದು ಕೀಟ ಕೆಂಪು ಮುತಿ ಹುಳು. ಈ ಹುಳುಗಳು ಸಾಮಾನ್ಯವಾಗಿ 7-15 ವರ್ಷಗಳವರೆಗಿನ ಮರಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತವೆ. ಹುಳುಗಳು ಮೃದುವಾದ ಕಾಂಡವನ್ನು ಕೊರೆದು ತಿಂದು ಸುರಂಗವನ್ನು ಮಾಡ್ತವೆ. ಆ ನಂತರ ಆ ಭಾಗದಲ್ಲಿ ಕಂದು ಬಣ್ಣದ ದ್ರವ ಸ್ರವಿಸುತ್ತೆ. ಮಧ್ಯದ ಎಲೆಯು ಹಳದಿಯಾಗಿ ಎಲೆ ಒಣಗೋದಕ್ಕೆ ಪ್ರಾರಂಭವಾಗುತ್ತೆ. ಈ ಹುಳುವಿನ ಬಾಧೆ ತಡೆಯೋದಕ್ಕೆ 4 ಗ್ರಾಂ ಕಾರ್ಬರಿಲನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಹುಳ ಇರುವ ಕಡೆ ಒಂದು ರಂಧ್ರವನ್ನು ಮಾಡಿ ಅದಕ್ಕೆ ದ್ರಾವಣವನ್ನು ಸುರಿಬೇಕು. ಇನ್ನೊಂದು ಕೀಟ ನುಸಿ. ನುಸಿ ರಸ ಹೀರುವ ಪ್ರವೃತ್ತಿ ಹೊಂದಿರೋದರಿಂದ ಬಾಧೆಗೊಳಗಾದ ಕಾಯಿಗಳ ಪುಷ್ಪ ಪಾತ್ರೆಯ ಕೆಳಭಾಗದಲ್ಲಿ ತ್ರಿಕೋಣಾಕಾರದ ಮಚ್ಚೆಗಳು ಕಾಣಿಸಿಕೊಳ್ತವೆ. ರಸ ಹೀರುವಿಕೆ ಹೆಚ್ಚಾದಂತೆ ಮಚ್ಚೆಗಳು ಕಂದು ಬಣ್ಣಕ್ಕೆ ತಿರುಗ್ತವೆ. ನಂತರ ಕಾಯಿಗಳ ಮೇಲೆ ಬಿರುಕುಗಳು ಉಂಟಾಗಿ ಅದರಿಂದ ಅಂಟು ದ್ರವ ಹೊರಬರುತ್ತೆ. ಇಂತಹ ಕಾಯಿಗಳು ತಮ್ಮ ಸಾಮಾನ್ಯ ಗಾತ್ರ ಮತ್ತು ಆಕಾರವನ್ನು ಕಳೆದುಕೊಂಡು ವಿರೂಪಗೊಂಡಿರುತ್ತವೆ. ನುಸಿಯನ್ನು ಹತೋಟಿ ಮಾಡೋದಕ್ಕೆ ಮೊದಲನೇದಾಗಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕು. ಆನಂತರ ಅಗತ್ಯವಿದ್ದರೆ ನುಸಿ ನಾಶಕಗಳನ್ನು ಬಳಸಬಹುದು. ಅದಕ್ಕಾಗಿ ಪ್ರತಿ ವರ್ಷ 50 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ, 5 ಕಿಲೋಗ್ರಾಂ ಬೇವಿನ ಹಿಂಡಿ, 1.1 ಕಿಲೋಗ್ರಾಂ ಯೂರಿಯಾ, 1.25 ಕಿಲೋಗ್ರಾಂ ಶಿಲಾರಂಜಕ, 2 ಕಿಲೋಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಶ್, 2 ಕಿಲೋಗ್ರಾಂ ಸುಣ್ಣ. ಇದು 15 ವರ್ಷದೊಳಗಿನ ಮರಗಳಿಗೆ. ಅದಕ್ಕಿಂತ ದೊಡ್ಡ ಮರಗಳಿಗೆ 4 ಕಿಲೋಗ್ರಾಂ ಸುಣ್ಣ. ಇದಲ್ಲದೆ 50 ಗ್ರಾಂ ಬೋರಾಕ್ಸ್, ಯೂರಿಯಾ, ಶಿಲಾರಂಜಕ ಮತ್ತು ಪೊಟ್ಯಾಶ್ಗಳನ್ನು 2 ಸಮ ಕಂತುಗಳಲ್ಲಿ, ಅಂದರೆ ಮೊದಲನೇ ಕಂತನ್ನು ಮೇ ಜೂನ್ ತಿಂಗಳಲ್ಲಿ, ಇತರೆ ಪೋಷಕಾಂಶಗಳ ಜೊತೆಗೆ ಹಾಗೂ 2ನೇ ಕಂತನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕು. ನುಸಿಯ ಬಾಧೆಯನ್ನು ನೋಡಿಕೊಂಡು ವರ್ಷದಲ್ಲಿ 3 ಬಾರಿ, ಅಂದರೆ ಏಪ್ರಿಲ್, ಮೇ, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್, ಜನವರಿಯಲ್ಲಿ 5 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕವನ್ನು ಪ್ರತಿ ಲೀಟರ್ ನೀರಿನ ಪ್ರಮಾಣದಲ್ಲಿ ಬೆರೆಸಿಕೊಂಡು ಕಾಯಿಯ ಗೊಂಚಲಿಗೆ ಸಿಂಪಡಿಸಬೇಕು. ಅಥವಾ ನಿಮಾಜಾಲ್ 7.5 ಮಿಲಿಲೀಟರ್ ಅಥವಾ ಇಕೋನಿಮ್ ಪ್ಲಸ್ 10 ಮಿಲಿಲೀಟರ್ ಅಷ್ಟೇ ಪ್ರಮಾಣದ ನೀರಿನಲ್ಲಿ ಬೆರೆಸಿ ಬೇರಿನ ಮೂಲಕ ಗಿಡಗಳಿಗೆ ಕೊಡಬೇಕು. ಅಥವಾ 4 ಮಿಲಿಲೀಟರ್ ಡೈಕೋಫಾಲ್ ಅಥವಾ 20 ಮಿಲಿಲೀಟರ್ ಬೇವಿನ ಎಣ್ಣೆ, 30 ಗ್ರಾಂ ಬೆಳ್ಳುಳ್ಳಿಯಿಂದ ತಯಾರಿಸಿದ ರಸ ಮತ್ತು 5 ಗ್ರಾಂ ಸಾಬೂನು, ಇವುಗಳನ್ನು